ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ತಜ್ಞವಾಣಿ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಚಟುವಟಿಕೆ ಕುರಿತು ಡಾಕ್ಟರ್ ಎಸ್ಕೆ ಮೇಟಿ ಅವರೊಂದಿಗೆ ಸಂದರ್ಶನ. ತಜ್ಞವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಅವರು ಡಾಕ್ಟರ್ ಎಸ್ ಕೆ ಮೇಟಿ ಅವರು ನಮ್ಮ ಜೊತೆ ಇದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಈ ಭಾಗದೊಳಗೆ ಸಾಕಷ್ಟು ರೈತಪರವಾದಂತಹ ಕೆಲಸಗಳನ್ನು ಮಾಡಿದೆ, ವಿದ್ಯಾರ್ಥಿಗಳಿಗೆ ಅನುಕೂಲಗಳನ್ನು ಒದಗಿಸಿಕೊಟ್ಟಿದೆ. ಅದರ ಜೊತೆಗೆ ಇತ್ತೀಚಿನ ದಿವಸದೊಳಗಂತೂ ಸಾಕಷ್ಟು ಸಂಶೋಧನಾ ಕಾರ್ಯಕ್ರಮಗಳನ್ನು ಕೂಡ ಹಾಕೊಂಡು ಈ ಭಾಗದ ರೈತರಿಗೆ ಒಳ್ಳೆಯ ಒಂದು ಮಾರ್ಗದರ್ಶಿ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ. ಇಂಥ ಒಂದು ಸಂದರ್ಭದೊಳಗೆ ತಾವು ಈ ವಿಶ್ವವಿದ್ಯಾಲಯ ಕಟ್ಟಕಡೆ ರೈತನಿಗೂ ಮುಟ್ಟುವಂತಹ ಒಂದು ಹೊಸ ಹೊಸ ಯೋಜನೆಗಳನ್ನು ತಾವೇನು ಹಾಕೊಂಡಿರಿ, ತಮ್ಮ ಕನಸುಗಳು ಏನದಾವ ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಿ? ಈ ಭಾಗದ ರೈತರು, ಈ ಭಾಗದ ವಿದ್ಯಾರ್ಥಿಗಳು, ಈ ಭಾಗದ ಸೌಲಭ್ಯಗಳು ಏನ್ ಸಿಗ್ತಾ ಇದಾವಲ್ಲ ಅದನ್ನೆಲ್ಲರನ್ನೂ ಯಾವ ರೀತಿ ಒತ್ತುಗೂಡಿಸಿ ಒಳ್ಳೆಯ ನಿಟ್ಟಿನಲ್ಲಿ ಒಳ್ಳೆಯ ಮಾರ್ಗದರ್ಶನದ ಅಡಿಯಲ್ಲಿ ಅದನ್ನ ಅತ್ಯುನ್ನತ ಮಟ್ಟಕ್ಕೆ ಒಯ್ಯಬೇಕು ಅನ್ನೋದೊಂದು ನನ್ನ ಆಸೆ ಆಗಿದೆ. ಅಂದ್ರೆ ಈಗ ನಮ್ಮಲ್ಲಿರುವಂತಹ ಸೌಲಭ್ಯಗಳು ಅಂತಂದ್ರೆ ಹೈದರಾಬಾದ್ ಕರ್ನಾಟಕ ನಮಗೆ ಒಳ್ಳೆಯ ಒಂದು ಸ್ವಾಭಾವಿಕವಾಗಿ ಸಿಗುವಂತಹ ಸೌಲಭ್ಯಗಳಿದ್ದಾವೆ. ನೀರಿರಬಹುದು, ಫಲವತ್ತಾದ ಭೂಮಿ ಇರಬಹುದು, ಅದೇ ರೀತಿಯಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಎಲ್ಲವನ್ನು ಯಾವ ರೀತಿ ಬಳಸಿಕೋಬೇಕು ಅನ್ನೋ ವೈಜ್ಞಾನೀಕರಣದಲ್ಲಿ ನಾವು ತೊಡಗಿಸಿಕೊಂಡು ಆ ಭಾಗದ ಹಂತದಲ್ಲಿ ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ರೈತರ ಮಕ್ಕಳನ್ನು ನಾವು ಅಭಿವೃದ್ಧಿಪಡಿಸುತ್ತಾ ಅವ್ರನ್ನೇ ವಿಜ್ಞಾನಿಗಳನ್ನಾಗಿ ಮಾಡಿ ಅವ್ರನ್ನ ಇಲ್ಲೇ ಅಳವಡಿಸಿಕೊಳ್ಬೇಕು ಅನ್ನೋದೊಂದು ನನ್ನ ಆಸೆ. ಇದು ಬಹಳ ಮುಖ್ಯವಾದಂತದ್ದು, ಯಾಕಂತಂದ್ರೆ ಇವತ್ತಿನ ದಿವಸ ಕೃಷಿ ಬಿಡೋರು ಬಹಳ ಜನ ಆಗಿದ್ದಾರೆ. ಬಿಡೋರು ಯಾಕಾಗಿದ್ದಾರೆ ಅಂದ್ರೆ ಇವತ್ತು ನಾನು ಇವತ್ತು ಕೃಷಿ ವಿಶ್ವವಿದ್ಯಾಲಯ ತಗೊಂಡು ನೋಡಿದಾಗ ಈ ಭಾಗದ ರೈತರ ಮಕ್ಕಳು ವಿಜ್ಞಾನ ಕಲಿಯಕ್ ಬಂದಿದ್ದಾರೆ ಅಲ್ಲಿ, ಆದ್ರೆ ತಂದೆ ತಾಯಿಗಳಿಗೆ ಆ ವಿಜ್ಞಾನದ ಇನ್ನೂ ಒಂದು ಹೆಚ್ಚಿನ ಅರಿವು ಬೇಕಾಗಿದೆ. ಹಾಗಾಗಿ ಆ ಮಕ್ಕಳ ಮೂಲಕನೇ ತಮ್ಮ ತಂದೆ ತಾಯಿಗಳಿಗೆ ಅಥವಾ ತಮ್ಮ ಒಂದು ಪೋಷಣೆಯನ್ನು ಮಾಡುವಂತವರಿಗೆ ವೈಜ್ಞಾನೀಕರಣದ ಕೃಷಿಯನ್ನ ಬಗ್ಗೆ ನಾವು ಹೆಚ್ಚಿನ ಒಂದು ಆಸಕ್ತಿ ತೋರಬೇಕಾಗಿದೆ. ಅದು ನಮ್ಮ ಮೊಟ್ಟ ಮೊದಲನೇ ಅಧ್ಯಯನ. ಹಾಗಾಗಿ ನಾವು ಇಲ್ಲಿ ಪೂರಕ ಹಂತದಲ್ಲಿ ವಿಜ್ಞಾನಿಗಳನ್ನು ತಯಾರು ಮಾಡುವುದು ಒಂದೇ ಅಂತ ಇದ್ರೆ ಇವರು ದೇಶ ಮತ್ತು ವಿದೇಶದಲ್ಲಿ ಹೆಚ್ಚಿನ ಆಸಕ್ತಿ ಕೊಡುವಂತಹ ವಿದ್ಯಾರ್ಥಿಗಳಾಗಬೇಕು ಅನ್ನೋದು ಇನ್ನೊಂದು ಆಸೆ ಇದೆ. ಹಾಗಾಗಿ ಇಲ್ಲಿ ಸಂಶೋಧನೆ ತಗೊಳ್ಳೋಣ. ನಾವೀಗ ಸಂಶೋಧನೆ ನಮ್ಮಲ್ಲಿ ಸಾಕಷ್ಟು ಫಲಪ್ರವಾದವಂತ ಒಂದು ತಾಂತ್ರಿಕತೆಗಳನ್ನು ನಮ್ಮ ಸಂಶೋಧನಾ ಕೇಂದ್ರಗಳು ಕೊಡ್ತಾ ಇದ್ದಾವೆ. ಅನೇಕ ವಿಚಾರಗಳಲ್ಲಿ ನಾವು ಇವತ್ತು ಪೈಪೋಟಿ ಮಾಡಿ ಮುಂದೆ ಬರಲಿಕ್ಕೆ ನಮ್ಮ ಸಾಧ್ಯತೆಗಳು ಕೂಡ ಇದ್ದಾವೆ. ಆದರೆ ಆ ತಾಂತ್ರಿಕತೆಗಳು ರೈತರ ಮನೆ ಬಾಗಿಲಿಗೆ ಹೋಗಬೇಕಾಗಿದೆ. ಅಂತ ಸಂದರ್ಭದಲ್ಲಿ ನಮ್ಮ ವಿಸ್ತರಣಾ ನಿರ್ದೇಶನಾಲಯದ ಅತಿ ಹೆಚ್ಚಿನ ಜವಾಬ್ದಾರಿ ಕೆಲಸ ನಮ್ಮದಾಗಿದೆ. ಈ ಭಾಗದಿಂದ ನಾವೇನ್ ಮಾಡಬೇಕು ಅಂತಂದ್ರೆ ರೈತರನ್ನು ರೈತರಿಂದಲೇ ಮಾತಾಡಿಸೋ ಕೆಲಸ ಆಗಬೇಕಾಗಿದೆ. ಅಂದ್ರೆ ಪ್ರಗತಿ ಹೊಂದಿದ ರೈತ ಪ್ರಗತಿ ಹೊಂದಲಾರದ ರೈತರ ಜೊತೆಗೆ ಒಂದು ವಿಶ್ಲೇಷಣಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಅದರಿಂದ ಹೆಚ್ಚಿನ ರೀತಿಯಲ್ಲಿ ಪ್ರಗತಿ ಮಾಡಬೇಕಾಗಿದೆ. ಅದಕ್ಕೆ ಪೂರಕವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ವಿಸ್ತರಣಾ ಕೇಂದ್ರಗಳು ಏನಿದಾವಲ್ಲ ಅಲ್ಲಿಯ ವಿಜ್ಞಾನಿಗಳು ಹೆಚ್ಚಿನ ಆಸಕ್ತಿಯಿಂದ ಮಾರ್ಗದರ್ಶನ ಮಾಡಬೇಕಾಗಿದೆ. ಇವತ್ತು ಮಾಡಿ ಎಲ್ಲಿ ಪ್ರಗತಿ ಹೊಂದಿದ್ದಾರೆ, ಒಬ್ಬ ರೈತ ಆಗಬಹುದು, ಇಬ್ಬರು ರೈತರಾಗಿರ್ಬೋದು, ಅವರಿಂದಲೇ ಉಳಿದಂತಹ ರೈತರಿಗೆ ಅವರ ಕೈಯಿಂದಲೇ ಮಾಡಿ ತೋರಿಸುವುದು, ಮಾಡಿದ್ದನ್ನು ಅನುಭವಿಸುವುದು, ಅನುಭವಿಸಿದಲ್ಲಿ ಅವರು ಹೆಚ್ಚಿನ ಲಾಭ ಪಡ್ಕೊಳ್ಳೋದು, ಇದನ್ನು ನಾವು ಮಾಡಬೇಕಾದಂತಹ ಜವಾಬ್ದಾರಿ ನಮ್ಮ ವಿಸ್ತರಣಾ ನಿದರ್ಶನ ಆಗಿದೆ. ಈಗ ನಾವು ವಿಸ್ತರಣೆಗೆ ಬಂದ್ರೆ ನಮ್ಮ ಒಂದು ಜಾಗತೀಕರಣದ ಅಡಿಯಲ್ಲಿ ಈಗ ವಿದೇಶಿಗಳ ಪೈಪೋಟಿ ನಮ್ಮಲ್ಲಿದೆ. ವಿದೇಶಿಗಳ ಪೈಪೋಟಿಯನ್ನು ನಾವು ಹತ್ತಿಕ್ಕೂ ಒಂದು ಕೆಲಸ ಮಾಡಬೇಕಾಗಿದೆ. ಈ ಹೈದರಾಬಾದ್ ಕರ್ನಾಟಕದಲ್ಲಿ ನಾನು ಹೇಳಿದೆ ಸೌಲಭ್ಯ ಬಹಳಷ್ಟು ಇದೆ, ಆದರೆ ಅದನ್ನು ಉಪಯೋಗ ಮಾಡಿಕೊಳ್ಳುವ ಶಕ್ತಿ ನಮ್ಗೆ ಇನ್ನೂ ಬಂದಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಅದನ್ನು ತರಬೇಕಾದ್ರೆ ನಮ್ಮ ವಿಸ್ತರಣಾ ಕಾರ್ಯಕರ್ತರು ಮತ್ತು ಕೃಷಿ ವಿಜ್ಞಾನಿಗಳು ಅವರು ಮುಂಚೂಣಿಯಲ್ಲಿರಬೇಕು. ಮುಂಚೂಣಿಯಲ್ಲಿದ್ದಾಗ ಮಾತ್ರ ಈಗ ಯಾವುದೇ ಒಂದು ಹವಾಮಾನದ ವೈಪರೀತ್ಯ ಇರಬಹುದು ಅಥವಾ ಮಳೆ ಹೋಗಿರಬಹುದು ಅಥವಾ ಸಂದಿಗ್ಧ ಪರಿಸ್ಥಿತಿ ರೈತರಿಗೆ ಉಂಟಾಗಬಹುದು, ಅಂತಹ ಪರಿಸ್ಥಿತಿಯಲ್ಲಿ ವಿಜ್ಞಾನಿಗಳು ರೈತರ ಜೊತೆಗೆ ಕೂಡಿಕೊಂಡು ಯೋಜನೆಗಳಾಗಿಕೊಂಡು ಅವರು ನಿರುದ್ಯೋಗದಿಂದ ದೂರ ಇರುವಂತೆ ಮಾಡುವುದೇ ನಮ್ಮ ಮುಖ್ಯ ಕೆಲಸ ಆಗುತ್ತೆ. ಯಾಕಂದ್ರೆ ಉದ್ಯೋಗ ಅವರಿಗೆ ಯಾವ ರೀತಿ ಸಿಗ್ತದೆ ಅನ್ನೋದು ವಿವಿಧ ಯೋಜನೆಗಳನ್ನು ಹಂಚ್ಕೋಬೇಕಾಗಿದೆ ಇಲ್ಲಿ. ಯಾಕಂದ್ರೆ ಸೌಲಭ್ಯ ಇದೆ ನಮ್ಮಲ್ಲಿ. ಈಗ ಮಳೆ ಹೋಯ್ತು ಅಂತಂದ್ರೆ ನಾವು ಹೊಲ ಬಿತ್ತಬಹುದು ಬಿಡಬಹುದು, ಆದ್ರೆ ಇನ್ನುಳಿದ ಕಸಬುಗಳಿದಾವೆ. ಹೈನುಗಾರಿಕೆಯನ್ನು ಮಾಡ್ಕೋಬಹುದು ನಾವು ಯೋಜನೆ ಪ್ರಕಾರ. ಆನಂತರ ಈ ಗೊಬ್ಬರ ತಯಾರು ಮಾಡುವಂತ ಕೆಲಸ ಮಾಡ್ಕೋಬಹುದು. ಇನ್ನೊಂದು ಹಂತದಲ್ಲಿ ಬೀಜ ತಯಾರು ಮಾಡುವಂತದ್ದು ಅಥವಾ ಬೀಜದಿಂದ ಇನ್ನುಳಿದ ಪದಾರ್ಥಗಳನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋಂತ ವಿಜ್ಞಾನವನ್ನು ನಾವು ಕಲಿಸಬೇಕಾಗಿದೆ. ಅಂತ ಹಂತದಲ್ಲಿ ನಾವು ಮಾಡ್ತಾ ಹೋದರೆ ಹಳ್ಳಿಗರಲ್ಲಿ ನಮ್ಮ ಒಂದು ಕೃಷಿ ವಿಜ್ಞಾನದ ಒಂದು ಫಲ ಅವರಿಗೆ ಮುಟ್ಟುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಈಗ ಹೆಚ್ಚಿನ ಒಂದು ರೀತಿಯಲ್ಲಿ ನಾವು ಹೇಳ್ತಾ ಇದ್ದೇವೆ, ಸಂಶೋಧನೆಯ ಫಲ ಇನ್ನೂ ನಮಗೆ 30-40% ಹೋಗ್ತಾ ಇದೆ. ಆ ಒಂದು ಫಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋಗಬೇಕಾದ್ರೆ ರೈತರು ಕೂಡ ನಮ್ಮ ಕೃಷಿ ವಿಜ್ಞಾನದ ಬಾಗಿಲೇ ಹತ್ತಿರ ಬಂದಾಗ ನಮ್ಮಲ್ಲಿ ಏನಂದ್ರೆ ಈಗ ನಾವು ಮಾರ್ಗದರ್ಶನ ಮಾಡಬಹುದು, ಅದು ಇದ್ದುದನ್ನು ತೋರಿಸಬಹುದು, ತೋರಿಸಿ ಅದರಿಂದ ಏನಾಗುತ್ತೆ ಅನ್ನೋ ಒಂದು ಆಗುಹೋಗುಗಳ ಬಗ್ಗೆ ವಿಚಾರವನ್ನು ಮಾಡಿ ಅವರಲ್ಲಿ ಧೈರ್ಯ ಮತ್ತು ಸಾಮರ್ಥ್ಯ ತುಂಬಬೇಕಾಗುತ್ತೆ. ಯಾಕಂದ್ರೆ ಇವತ್ತು ರೈತ ಬಹಳಷ್ಟು ಕಂಗಾಲಾಗಿದ್ದಾನೆ ಪರಿಸ್ಥಿತಿ ನೋಡಿದರೆ. ಆದರೆ ನಮ್ಮಲ್ಲಿ ಬಂದ್ರೆ ಈ ದಾರಿಯಲ್ಲಿ ಏನೋ ಒಂದು ತೊಂದರೆ ಇದೆ ಅಂದ್ರೆ ಇನ್ನೊಂದು ದಾರಿ ತೋರಿಸಕ್ಕೆ ನಮ್ಮ ವಿಜ್ಞಾನಿಗಳು ಸದಾ ಸಿದ್ಧರಿದ್ದಾರೆ. ಈಗ ಅವರು ಸಾಲ ಮಾಡಿರಬಹುದು ಅಥವಾ ತಮ್ಮ ಒಂದು ಮನೆಯಲ್ಲಿ ಅನೇಕ ತೊಂದರೆಗಳಿರಬಹುದು, ಆದರೆ ಅದನ್ನು ಯಾವ ರೀತಿ ಹೋಗಲಾಡಿಸಿಕೊಳ್ಳಬೇಕು, ಬೇರೆ ರೀತಿಯಿಂದ ಯಾವ ರೀತಿ ಲಾಭ ಪಡ್ಕೋಬೇಕು ಅನ್ನೋ ವಿಚಾರವನ್ನು ನಮ್ಮ ವಿಜ್ಞಾನಿಗಳು ಕೊಡೋದಕ್ಕೆ ಬಹಳಷ್ಟು ಮುಂದಾಗಿದ್ದಾರೆ. ಈಗ ನಾವು ಬೆಳೆಗಳಿಗೆ ಬಂದಾಗ ವಿಜ್ಞಾನದಲ್ಲಿ ನಾವು ಕಂಡಂತ ಈ ಭಾಗಕ್ಕೆ ಬೇಕಾದಂತ ಈ ಜಮೀನಿಗೆ ಸೂಕ್ತವಾದಂತಹ ಬೆಳೆಗಳಲ್ಲಿ ನಾವು ಅನೇಕ ತಂತ್ರಜ್ಞಾನಗಳನ್ನು ತಂದಿದ್ದೇವೆ. ಆ ತಂತ್ರಜ್ಞಾನಗಳನ್ನು ಬಳಕೆ ಮಾಡಲು ಇನ್ನೂ ನಮ್ಮ ರೈತರು ಬಹಳಷ್ಟು ಆಸಕ್ತಿ ವಹಿಸ್ತಾ ಇಲ್ಲ. ಅದು ನಮಗೆ ಕಂಡುಬಂದಂತ ಒಂದು ನಿರ್ದೇಶನ. ಹೀಗಾಗಿ ನಮಗೆ ಈ ಬೀದರ್ಲಿಂದ ರಾಯಚೂರುವರೆಗೆ ರೈತರಲ್ಲಿ ಒಂದು ಏನಂದ್ರೆ ಸಂವಹನ ಅಂದ್ರೆ ಕ್ರಾಂತಿನೇ ಮಾಡಬೇಕಾಗುತ್ತೆ. ಸಂಪರ್ಕ ಯಾವತ್ತೂ ಸಾಧಿಸ್ತಾ ಇರಬೇಕು. ಅದನ್ನ ಮಾಡಬೇಕಾದ್ರೆ ನಾವು ರೈತರನ್ನ ಒಗ್ಗೂಡಿಸುವ ಒಂದು ಕೆಲಸ ಮಾಡಬೇಕು. ಅಂದ್ರೆ ಸ್ವ ಇಚ್ಛೆ ಮತ್ತು ಸ್ವ ಅಭಿರುಚಿ ಉಳ್ಳಂತ ರೈತರನ್ನ ಸಂಘಟನೆ ಮಾಡಬೇಕಾಗಿದೆ. ಸಂಘಟನೆಯ ಮೂಲಕ ಸಾಂಸ್ಕೃತಿಕ ಮತ್ತು ತಾಂತ್ರಿಕತೆ ಬಳಕೆಗೆ ಒಂದು ದಾರಿ ಮಾಡಿಕೊಡ್ಬೇಕಾಗಿದೆ. ಅದಕ್ಕೆ ಒಬ್ಬರು ಏನಂದ್ರೆ ಮುಂದಾಳತ್ವ ವಹಿಸಿಕೊಳ್ಳೋದಕ್ಕೆ ನಾವು ನಿದರ್ಶನ ಮಾಡಬೇಕಾಗಿದೆ. ಆ ನಿದರ್ಶನದ ಮುಂದಾಳತ್ವ ವಹಿಸಿದಂತವರು ನಮ್ಮ ಕೃಷಿ ವಿಜ್ಞಾನಕ್ಕೆ ಸಂಪರ್ಕ ಇಟ್ಕೊಳ್ಬೇಕು ಅಂತ ನಾವು ಈ ಒಂದು ಯೋಜನೆಯನ್ನು ಮಾಡ್ಕೋಬೇಕಂತ ಮಾಡಿದ್ದೇವೆ. ಈಗ ಮುಂದಿನ ಹಂತದಲ್ಲಿ ಈಗಾಗಲೇ ನಾವು ನೋಡ್ತಾ ಇದೀವಿ, ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ವಿಸ್ತರಣಾ ನಿರ್ದೇಶನಾಲಯದಿಂದ ಮಾಹಿತಿಯನ್ನು ಪಡೆದಂತ ರೈತರು ಬೆರಳಿಗಣಿಸಿಕೆಯಷ್ಟು ಇದ್ದು ಅವರು ಉತ್ತಮ ಲಾಭ ಪಡಿತಾ ಇದ್ದಾರೆ. ಅವರು ಇವತ್ತು ಮಳೆ ಹೋಗಿದೆ ಅಂದ್ರೆ ಇವತ್ತು ಲಾಭ ತೋರಿಸುವಂತಹ ಪರಿಸ್ಥಿತಿ ಒಳಗಿದ್ದಾರೆ. ಅವರ ಒಂದು ಕ್ರಿಯಾ ಯೋಜನೆಯನ್ನು ಬೇರೆ ರೈತರು ಅಳವಡಿಸಿಕೊಂಡ್ರೆ ನಿಜಕ್ಕೂ ಅವರು ಯಾವುದು ಭಯ ಬಿಡಬೇಕಾದಂತಹ ಒಂದು ಸಂದರ್ಭ ಬರೋದಿಲ್ಲ. ಹಾಗಾಗಿ ನಮ್ಮ ರೈತರು ಸ್ವ ಇಚ್ಛೆಯಿಂದ ಮನಸಾರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಯಾವುದೇ ವಿಜ್ಞಾನಿ ಇರಬಹುದು ಅಥವಾ ಅವರು ತೊಡಗಿಸಿಕೊಂಡ ಯಾವುದೇ ಒಂದು ಕಾರ್ಯಕ್ರಮವನ್ನು ಸ್ವ ಇಚ್ಛೆಯಿಂದ ಅವರು ತಿಳ್ಕೊಂಡು ಮಾಡಿದರೆ ಮಾತ್ರ ಲಾಭ ಬರ್ತಾ ಇದೆ ಅಂತ ನಾವು ಹೇಳ್ತಾ ಇದೀವಿ. ನಾವು ಇವತ್ತು ಗುಲ್ಬರ್ಗದಲ್ಲಿ ವೈಯಕ್ತಿಕವಾಗಿ ಕೆಲವು ರೈತರನ್ನು ಕೇಳಿದಾಗ ಅವರೇ ಇವತ್ತು ಬೀಜೋತ್ಪಾದನೆ ಮಾಡ್ತಾ ಇದ್ದಾರೆ. ಬೀಜೋತ್ಪಾದನೆ ಮಾಡಿ ನಮ್ಮ ಸಂಶೋಧನೆಯಲ್ಲಿ ಎಷ್ಟು ನಾವು ಒಂದು ಗುಣಾತ್ಮಕ ಬೀಜ ಕೊಡ್ತಾ ಇದೀವೋ ಅದಕ್ಕಿಂತ ಅವರು ಹೆಚ್ಚಿನ ಒಂದು ಸಾಮರ್ಥ್ಯ ಪಡ್ಕೊಂಡಿದ್ದಾರೆ. ಅಂತವ್ರನ್ನ ನಾವು ಇವತ್ತು ಎಲ್ಲಾ ಜನರಿಗೆ ತೋರಿಸಿಕೊಟ್ಟಾಗ ಈಗ ರಾಣೇಬೆನ್ನೂರು ಹನುಮನಮಟ್ಟಿ ಅಲ್ಲೆಲ್ಲ ಬೀಜೋತ್ಪಾದನೆ ಮಾಡುವಂತ ಕೇಂದ್ರಗಳು ಇವತ್ತು ನಮ್ಮ ಗುಲ್ಬರ್ಗದಲ್ಲಿ ಕಾಣಿಸುವಂತ ಪರಿಸ್ಥಿತಿ ರೈತರ ಮನೆಯಲ್ಲಿ ಇದಾವೆ. ಅವರು ನಮ್ಮ ವಿಜ್ಞಾನದ ಒಂದು ಸಲಹೆಯನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ವಿಜ್ಞಾನಿಗಳು ಇವತ್ತು ನಾವು ಒಂದು ಯೋಜನೆ ಏನಿಟ್ಕೊಂಡಿವೆ ಅಂದ್ರೆ ಪ್ರತಿಯೊಂದು ಬೆಳೆಗೆ ಪೂರಕವಾದಂತಹ ಯಾವ ತಾಂತ್ರಿಕತೆಗಳು ಈ ಭಾಗಕ್ಕೆ ಸೂಕ್ತ ಆಗುತ್ತೆ ಅನ್ನೋದನ್ನು ನಾವು ವಿಂಗಡಣೆ ಮಾಡಬೇಕಾಗಿದೆ. ಈಗ ಬಾಳೆ ಅಂತ ಹೇಳ್ತಾ ಇದ್ದಾರೆ, ಬಾಳೆಯಲ್ಲಿ ತಂತ್ರಜ್ಞಾನಗಳನ್ನು ಅಳವಡಿಸಿ ಅದೇ ರೈತರು ಎಲ್ಲೆಲ್ಲಿದ್ದಾರೆ ಅವ್ರನ್ನಷ್ಟು ಸಂಘಟನೆ ಮಾಡಿ ಆ ತಾಂತ್ರಿಕತೆಗಳು ಅವರಿಂದನೇ ಹೋಗಬೇಕು ಅನ್ನೋ ಒಂದು ಮಾರ್ಗ ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ಅಂದ್ರೆ ಬೆಳೆವಾರು ರೈತರ ಸಂಘ ಅಂತ ಇಚ್ಛವಾರು ರೈತರು, ನಂತರ ಈ ಒಂದೇ ಕಡೆ ಮತ್ತು ಒಂದೇ ತರ ಜಮೀನು ಇರುವಂತ ರೈತರ ಇವ್ರನ್ನೆಲ್ಲರನ್ನೂ ಒಂದು ಸಂಘಟನೆ ಮಾಡಿ ಅವರಿಗೆ ಮಾರ್ಗದರ್ಶನ ಮಾಡಿ ಅವರಲ್ಲಿ ಖರ್ಚನ್ನು ಕಡಿಮೆ ಮಾಡಬಹುದು, ಅವರಲ್ಲಿ ಯಾವುದೇ ಒಂದು ತೊಂದರೆ ಬಂದರೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿನೂ ಅವರಿಗೆ ಹೆಚ್ಚಿಸಬಹುದು. ಅದೇ ರೀತಿ ಹೊಸ ತಂತ್ರಜ್ಞಾನಗಳು ಎಲ್ಲಿ ದೂರ ಇದ್ರೂ ಕೂಡ ಅದನ್ನು ತಗೊಂಬಂದು ಮಾಡುವಷ್ಟು ಸಾಮರ್ಥ್ಯ ಕೂಡ ಆ ಒಂದು ಸಂಘದಿಂದ ನಾವು ಮಾಡೋದಕ್ಕೆ ಬಹಳಷ್ಟು ಮುಂದುವರಿಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಿದೆ. ಒಳ್ಳೆ ವಿಚಾರ, ಯಾಕಂತಂದ್ರೆ ಈಗ ಇಂಥ ಒಂದು ಸಂಘಗಳಾದವು ಅಂತಂದ್ರೆ ರೈತರಿಗೂ ಕೂಡ ಬಹಳಷ್ಟು ಅನುಕೂಲ ಆಗ್ತದೆ. ಅನುಕೂಲ, ಅವ್ರು ಕೂಡಿ ಕೆಲಸ ಮಾಡಿ ಮತ್ತೆ ತಮ್ಮ ಲಾಭ ನಷ್ಟಗಳನ್ನ ಸರಿತೂಗಿಸಿಕೊಳ್ಳಲು ಬಹಳಷ್ಟು ಅನುಕೂಲ ಆಗ್ತದೆ. ಈಗ ತಾವು ಸಾಕಷ್ಟು ಕೋರ್ಸ್ಗಳನ್ನ ಕೃಷಿ ವಿಶ್ವವಿದ್ಯಾಲಯದಿಂದ ಮಾಡ್ತಾ ಇದ್ರಿ, ಅದು ವಿದ್ಯಾರ್ಥಿಗಳಿಗಾಯ್ತು, ಆಮೇಲೆ ಕೆಲವೊಂದು ಡಿಪ್ಲೊಮಾ ಕೋರ್ಸ್ಗಳನ್ನ ಕೂಡ ತಾವು ಮಾಡ್ತಾ. ಒಳ್ಳೆಯ ಪ್ರಶ್ನೆ ಕೇಳಿದಿರಿ. ಈಗ ನಾವು ಕೃಷಿ ವಿಜ್ಞಾನಿಗಳನ್ನ ತಯಾರು ಮಾಡಬೇಕಂತ ಒಂದು ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ಈಗ ನಮ್ಮ ರೈತರ ಮಕ್ಕಳು ಇನ್ನೂ ಹೆಚ್ಚಿನ ರೀತಿಯಿಂದ ಒಂದು ಕೃಷಿ ಡಿಪ್ಲೊಮಾ ಅಂತ ಮಾಡ್ತಾ ಇದೆ, ಅದು 2 ವರ್ಷ ಕೃಷಿಯಲ್ಲಿ ಅನುಭವ ಪಡ್ಕೊತಾ ಇದ್ದಾರೆ. ಅವ್ರು ಏನಾಗ್ತಾ ಇದ್ದಾರೆ ಅಂದ್ರೆ, ಅವರು ನಮಗೆ ಪೂರಕ ವಸ್ತುಗಳಾಗಿ ವಿಜ್ಞಾನಿಗಳಿಗೆ ಹಳ್ಳಿಯಲ್ಲಿ ತಾಂತ್ರಿಕತೆಗಳನ್ನು ಸರಾಗವಾಗಿ ರೈತರಲ್ಲಿ ಕಳಿಸಿಕೊಡಲು ಅಥವಾ ಅವ್ರಿಗೆ ತಿಳಿಸಿಕೊಡಲು ಅವರು ಬಹಳಷ್ಟು ಸಹಾಯ ಆಗ್ತಾ ಇದ್ದಾರೆ. ಅಲ್ಲದೆ ಅವರಿಗೇನಂದ್ರೆ ನಿರುದ್ಯೋಗ ಒಂದು ರೀತಿಯಿಂದ ನಿಭಾಯಿಸುವುದಲ್ಲದೆ ರೈತರ ಮಕ್ಕಳೇ ಅಲ್ಲಿ ಡಿಪ್ಲೊಮೋದಾರಾಗಿ ಪ್ರತಿಯೊಂದು ಹಳ್ಳಿಗೆ 2-3 ಒಂದಂದ್ರೆ ಅವರು ನಿಜಕ್ಕೂ ಈ ನಮ್ಮ ಒಂದು ವಿಜ್ಞಾನದ ಪ್ರಗತಿಯನ್ನ ಹಳ್ಳಿಯಲ್ಲಿ ತೋರಿಸಕ್ಕೆ ಅವರು ದಾರಿದೀಪ ಆಗ್ತಾರಂತ. ಯಾಕಂದ್ರೆ ಈಗ ಏನು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯೊಳಗೆ ಎಷ್ಟು ಹಳ್ಳಿಗಳು ಬರ್ತಾವ, ಆ ಪ್ರತಿಯೊಂದು ಹಳ್ಳಿಯನ್ನ ಪ್ರತಿನಿಧಿಸುವಂತಹ ವಿದ್ಯಾರ್ಥಿಗಳು ತಲಾ ಇಬ್ಬರಾದ್ರಲ್ಲಿ 3 ಮಂದಿ ಆಗ್ಲಿ, ಹೌದು, ಆ ತರ ಆಯ್ಕೆ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಬಹಳಷ್ಟು ಅವರು ನಮ್ಗೆ ಬೇಕಾಗಿದೆ, ಅದು ಬಹಳಷ್ಟು ಸರ್ಕಾರ ಒಳ್ಳೆಯ ಒಂದು ನಿಟ್ಟಿನಲ್ಲಿ ಇದನ್ನು ಹೆಜ್ಜೆ ಇಟ್ಟು ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿ ಹಳ್ಳಿಯಲ್ಲೂ 2-3 ಡಿಪ್ಲೊಮಾ ವಿದ್ಯಾರ್ಥಿಗಳು ಇದ್ದುಕೊಂಡು ಅವರು ಸ್ವಇಚ್ಛೆಯಿಂದ ಕೃಷಿ ಮಾಡಿದ್ರೆ ನಿಜಕ್ಕೂ ನಮ್ಮ ವಿಜ್ಞಾನಿಗಳು ಮಾಡಿದಂತ ಒಂದು ತಾಂತ್ರಿಕತೆ ತಿಳಿದುಕೊಳ್ಳಲಿಕ್ಕೆ ಅವ್ರಿಗೆ ಶಕ್ತಿ ಇದೆ. ರೈತರು ದಿಢೀರನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಬಂದ್ರೆ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ, ಆದ್ರೆ ಅದೇ ಡಿಪ್ಲೊಮಾ ಮಾಡಿದವರಿಗೆ ಬಹಳಷ್ಟು ಸರಳ ಅನಿಸುತ್ತೆ. ಅವ್ರನ್ನ ಲೀಡರು ಅಥವಾ ಮುಂದಾಳತ್ವ ವಹಿಸಿಕೊಂಡು ಇನ್ನುಳಿದ ರೈತರನ್ನ ತಮ್ಮ ಸಂಪರ್ಕದ ಅಡಿಯಲ್ಲಿ ಅವರನ್ನು ಅಭಿವೃದ್ಧಿ ಪಡಿಸಕ್ಕೆ ಬಹಳಷ್ಟು ನಮಗೆ ಹೆಲ್ಪ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಪ್ಪಾ ಅಂತಂದ್ರೆ, ಈಗ ಏನು ಹಳ್ಳಿ ಒಳಗೆ ರೈತರು ಇರ್ತಾರೆ, ಬಹಳಷ್ಟು ಮಂದಿ ಅನಕ್ಷರಸ್ಥರು ಇದ್ದಾರೆ, ತಮಗೆಲ್ಲ ಗೊತ್ತಿದೆ. ಈ ಒಂದು ಹುಡುಗರು ಏನ್ ಮಾಡಬಹುದು ಅಂತಂದ್ರೆ, ಅವ್ರು ಕಲಿತು ಪ್ರತಿಯೊಂದು ಹಳ್ಳಿ ಒಳಗೆ ಪ್ರತಿಯೊಬ್ಬ ರೈತನಿಗೂ ಕೂಡ ಸಾಮಾನ್ಯವಾಗಿ ಅವನಿಗೆ ಬಿತ್ತನೆ ಮಾಡುವಂತಹದ್ದು ಯಾವ ರೀತಿ ಮಾಡಬೇಕು, ಸುಧಾರಿಸಿದ ತಳಿಗಳು ಯಾವದಾವ, ಮಣ್ಣು ಪರೀಕ್ಷೆ ಹೆಂಗ್ ಮಾಡಿಸಬೇಕು, ಇವೆನ್ನೆಲ್ಲ ಏನು ಏನು ಮೂಲ ವಿಚಾರಗಳದಾವ ಬೇಸಿಕ್. ನಾವು ಈಗ ನಿರ್ದೇಶನದಿಂದ ನನ್ನ ವಿಚಾರ ಏನಿದೆ ಅಂದ್ರೆ, ಪ್ರತಿ ಹಳ್ಳಿಯಲ್ಲಿ ರೈತರ ಒಂದು ಸಂಪರ್ಕ ನಮ್ಮ ವಿಜ್ಞಾನಿಗಳು ಹೋಗಿ ಅವರಿಗೆ ಏನಂದ್ರೆ ಒಂದು ತಿಳುವಳಿಕೆಯ ಮಟ್ಟ ಮೂಡಿಸಿ ಪ್ರತಿಯೊಂದು ಹಳ್ಳಿ ಯಾವುದೇ ಹಳ್ಳಿ ಆ ಜಿಲ್ಲಾದಲ್ಲಿ ಎಷ್ಟು ಹಳ್ಳಿ ಇದೋ ಅಷ್ಟು ಹಳ್ಳಿಗೆ ಹೋಗ್ಬೇಕು ಅಂತ ನನ್ನ ಒಂದು ಕೆಲಸ. ಬಹಳ ಒಳ್ಳೆಯ ವಿಚಾರ. ಹೋಗಿ ಅವರನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅಥವಾ ಈ ಒಂದು ವಿಸ್ತರಣಾ ನಿರ್ದೇಶನಾಲಯಕ್ಕೆ ಅವರು ಬಂದು ಭೇಟಿ ಕೊಡುವಂತ ಸಂದರ್ಭ ಒದಗಿಸಿಕೊಡಕ್ಕೆ ನಾವು ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಾಕೋತಾ ಇದ್ದೀವಿ. ಪ್ರತಿಯೊಂದು ಕೆವಿಕೆದಲ್ಲಿ ಅಡಿಯ ಬರುವಂತಹ ಹಳ್ಳಿಗಳಿಗೆ ನಮ್ಮ ಕೃಷಿ ವಿಜ್ಞಾನದ ಒಂದು ಬೋರ್ಡ್ ಹೋಗಬೇಕಲ್ಲಿ. ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನಾವು ಹೋಗಿದ್ದೇವೆ, ಒಬ್ಬರ ರೈತರಿರಲಿ ಇಬ್ಬರೇ ಇರಲಿ, ಆ ನಿಟ್ಟಿನಲ್ಲಿ ಮಾಡಿ ಇನ್ನುಳಿದ ರೈತರನ್ನ ನಾವು ಸಂಗ್ರಹಿಸಿ ಎಲ್ಲಾ ಬಂದು ಅವರು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತರಬೇತಿನ ತೆಗಬಹುದು ಅಥವಾ ಪ್ರಾತ್ಯಕ್ಷಿಕನಾರು ನೋಡಬಹುದು ಅಥವಾ ನೋಡಿ ತಿಳ್ಕೊಂಡು ಹೋಗಿ ತಮ್ಮ ಹಳ್ಳಿಯಲ್ಲಿ ಮಾಡ್ಕೊಳ್ಳಕ್ಕೆ ನಾವು ಒಂದು ಯೋಜನೆ ಹಾಕೊಳ್ತಾ ಇದ್ದೇವೆ. ಈಗ ಇನ್ನೊಂದು ಏನಾಗುತ್ತೆ ಅಂದ್ರೆ, ನಾವು ರೈತರನ್ನು ಒಳಗೊಂಡು ಕೆಲಸ ಮಾಡಬೇಕಾಗಿದೆ. ಯಾಕಂದ್ರೆ ಅವರಲ್ಲಿರುವಂತಹ ಸಮಸ್ಯೆ ಬೇರೆ, ನಾವು ಕೃಷಿ ವಿಜ್ಞಾನದಲ್ಲಿ ಅಥವಾ ಸಂಸ್ಥೆಯಲ್ಲಿ ಮಾಡುವಂತಹ ಸಮಸ್ಯೆಗಳು ಹೊಂದಾಣಿಕೆ ಮಾಡಿಕೊಂಡು ಅದರ ಒಂದು ಪ್ರತಿಫಲ ಸಿಗುತ್ತೆ ಇಲ್ಲ ಅನ್ನೋದು ಕೂಡ ನಾವು ಪ್ರಯೋಗಾತ್ಮಕವಾಗಿ ನಾವು ವಿಚಾರ ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಅಲ್ಲಿಂದ ಹೆಚ್ಚಿನ ಒಂದು ಈಗ ಫೀಡ್ಬ್ಯಾಕ್ ಅಂತ ಹೇಳಿ ರೈತರ ಅನಿಸಿಕೆ, ಅವರ ಅನಿಸಿಕೆಯ ಮೇಲೆ ನಮ್ಮ ಯೋಜನೆಗಳನ್ನು ರೂಪಿಸ್ತಾ ಇದ್ದೇವೆ. ಪ್ರತಿ ಒಂದು ಹಳ್ಳಿಯಿಂದ ಒಬ್ಬರ ಇಬ್ಬರನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇರಬಹುದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರಲೇಬೇಕು ಅಂತ ಈ ನನ್ನ ಒಂದು ಆದೇಶ ಆಗುತ್ತೆ. ಹಾಗಾಗಿ ಅದನ್ನ ನಾವು ಮಾಡಿದ್ರೆ ಎಲ್ಲಾ ಹಳ್ಳಿಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇದೆ, ರೈತರ ಸಪೋರ್ಟ್ ಇದೆ, ರೈತರಿಗೆ ಪ್ರಚೋದನೆ ನೀಡುವಂತದ್ದು, ಮಾರ್ಗದರ್ಶನ ನೀಡುವಂತದ್ದು, ಮತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವನು ಯಾವ ನಿರ್ಧಾರ ಮಾಡಬೇಕಂದ್ರೆ, ಈ ದವಾಖಾನೆಗೆ ಹೋದ್ರೆ ಡಾಕ್ಟರ್ ಅವನ ಆರೋಗ್ಯದ ಬಗ್ಗೆ ಹಿಂಗೈತೆ ಅಂತ ಹೇಳ್ತಾರೆ, ಆದ್ರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದ್ರೆ ನನಗೆ ಕಷ್ಟ ಇದೆ ಸರ್ ಏನ್ ಮಾಡಬಹುದು, ನಾನು ಈ ಸಾಲ ತಗೊಂಡೇನೆ ಸರ್ ಏನ್ ಮಾಡಬಹುದು ಅಂದ್ರೆ, ನಾವು ಜವಾಬ್ದಾರಿಯುತವಾಗಿ ಅವನಿಗೆ ಒಳ್ಳೆ ಮಾರ್ಗದರ್ಶನ ನೀಡಿ ಇರುವಂತಹ ಸಂಸ್ಥೆಗಳ ಒಂದು ಸಪೋರ್ಟ್ ಕೊಟ್ಟು ಅವರನ್ನು ಪ್ರಜ್ವಲವಾಗಿ ಮತ್ತು ಉಜ್ವಲವಾಗಿ ಅವ್ರ ಲೈಫ್ ಒಂದು ಕೊಡುವಂತ ಒಂದು ಆಸಕ್ತಿ ನಾವು ವಹಿಸ್ತೀವಿ ಅಂತ ನಾವಿಲ್ಲಿ ಹೇಳಬಯಸುತ್ತೇವೆ. ಇಲ್ಲ, ಬಹಳ ಒಳ್ಳೆ ವಿಚಾರ. ಯಾಕಪ್ಪ ಅಂತಂದ್ರೆ, ಪ್ರತಿಯೊಬ್ಬ ರೈತರಿಗೂ ಮುಟ್ಟಿದ್ರೆ ಏನಾಗ್ತದೆ ಅಂತಂದ್ರೆ, ಅವ್ರು ಏನು ಕೃಷಿ ಒಳಗೆ ತಪ್ಪು ಮಾಡ್ತಾ ಇದ್ದಾರೆ ಅದು ಆ ತಪ್ಪುಗಳು ಕಡಿಮೆ ಆಗಿ ಅವ್ರ ನಷ್ಟ ಕೂಡ ಕಡಿಮೆ ಆಗ್ತದೆ ಆಗ್ತದ ಅಂತ ಒಂದು ಹೇಳ್ತೀವಿ. ಮತ್ತೆ ಅವರಿಗೆ ನಾವೇನಂದ್ರೆ ಒಂದು ಜವಾಬ್ದಾರಿಯಿಂದ ಅವರಿಗೆ ಒಂದು ಸೂಚನೆಯನ್ನು ಹೇಳ್ತೀವಿ, ನೀವು ಎಲ್ಲಿ ಫೇಲ್ ಆಗಲ್ಲ, ಕಷ್ಟಪಡಿ, ಕಷ್ಟಪಟ್ಟರೆ ನಿಮ್ಗೆ ಲಾಭ ಆಗುತ್ತೆ ಅನ್ನೋ ಒಂದು ನಿದರ್ಶನ ಕೊಡೋದಕ್ಕೆ ನಮ್ಮಲ್ಲಿ ಹಲವಾರು ತಾಂತ್ರಿಕತೆಗಳ ಜೊತೆಗೆ ಅವರಿಗೆ ಹೇಳಿ ಅಥವಾ ಮಾಡಿದ್ದನ್ನು ತೋರಿಸಲಕ್ಕೂ ನಮಗೊಂದು ಧೈರ್ಯ ಬರ್ತಾ ಇದೆ. ಸಂಸ್ಥೆಗಳು, ಈಗ ಹಣಕಾಸು ಸಂಸ್ಥೆ ಇರಬಹುದು, ಬ್ಯಾಂಕ್ ಇರಬಹುದು, ಅವ್ರು ಏನಾದ್ರು ಸಾಲ ಕೊಟ್ಟಿದ್ರು ಕೂಡ ಇಂಥ ರೈತ ಮುಂದೆ ಒಳ್ಳೆಯವನಾಗ್ತಾನೆ, ಅವರಿಗೆ ಯಾವುದೇ ತರಹದ ಒತ್ತಾಸೆ ಮಾಡಬೇಡಿ, ಯಾಕಂದ್ರೆ ಇವತ್ತು ರೈತರು ಪ್ರಾಣ ಕಳ್ಕೊತಾ ಇದ್ದಾರೆ. ಇಂಥ ನಿಟ್ಟಿನಲ್ಲಿ ನಾವು ಇವತ್ತು ಅವರ ಒಂದು ಬೆನ್ನೆಲುಬಾಗಿರೋಕೆ ನಾವು ಒಂದು ನಮ್ಮ ನಿರ್ದೇಶನಾಲಯ ಕೆಲಸ ಮಾಡ್ತಾ ಇದೆ ಅಂತ ನಾನು ಹೇಳ ಬಯಸ್ತಾ ಇದ್ದೀನಿ. ಡಾಕ್ಟರ್ ಮಿಟಿ ಅವರ, ಈಗ ತಮಗೆ ಗೊತ್ತಿರುವಂಗೆ ಆಧುನಿಕ ಒಂದು ತಂತ್ರಜ್ಞಾನದ ಕಾಲ, ಇಂಥ ಒಂದು ಪರಿಸ್ಥಿತಿ ಒಳಗೆ ನಮ್ಮ ರೈತರು ಕೂಡ ಆಧುನಿಕ ತಂತ್ರಜ್ಞಾನದ ಉಪಯೋಗವನ್ನ ವಿಶೇಷವಾಗಿ ಈಗಿಂತ ಸಂವಹನ ಅಂತಂದ್ರೆ ಸಂಪರ್ಕ ಇದ್ರೊಳಗ ನಮ್ಮ ಆಧುನಿಕ ತಂತ್ರಜ್ಞಾನದ ಬಳಕೆ ಬಹಳಷ್ಟು ಆಗ್ತಾ ಇದೆ. ರೈತರಿಗೆ ಏನಾದರೂ ಒಂದು ವಿಶೇಷ ವಿಚಾರ ಹೇಳಬೇಕು ಅಂತಂದ್ರೆ ಈಗ ರೇಡಿಯೋ ಮೂಲಕ ಕೂಡ ತಾವು ಮಾಡ್ತಾ ಇದ್ದೀರಿ, ಅದರ ಜೊತೆಗೆ ಮೊಬೈಲ್ ಸೇವೆ ಕೂಡ ತಾವು ಮಾಡ್ತಾ ಇದ್ದೀರಿ, ಎಸ್ಎಂಎಸ್ಗಳನ್ನ ಕಳಿಸ್ತಾ ಇದ್ದೀರಿ ಸಂದೇಶಗಳನ್ನ. ಅದರ ಜೊತೆಗೆ ಮತ್ತೆ ರೈತರು ತಮ್ಮ ಬೆಳೆಗಳಲ್ಲಿ ಏನಾಗಿದೆ, ಏನ್ ತೊಂದರೆ ಅದ ಅಥವಾ ಏನ್ ಸಮಸ್ಯೆಗಳದಾವ ಹೊಲದೊಳಗೆ ಇದ್ದುಕೊಂಡು ಅವರು ತಮ್ಮನ್ನ ಕೇಳುವಂತಹದ್ದು ಒಂದು ಸಂಪರ್ಕವನ್ನ ಏನಾದರೂ ಏರ್ಪಾಡು ಮಾಡ್ತಾ ಇದ್ದೀರಾ? ಈಗ ನಮ್ಮ ವೈಜ್ಞಾನಿಕತೆ ನಾವು ಹೆಚ್ಚಿಗೆ ಮಾಡಿದಂತೆ ನಮ್ಮ ವಿಜ್ಞಾನದ ಒಂದು ಪ್ರಗತಿ ಹೊಂದಿ ರೈತರಿಗೆ ಮುಟ್ಟಬೇಕಂತಂದ್ರೆ ನಾವು ಹಲವು ಯೋಜನೆಗಳನ್ನು ಹಾಕೊಂಡಿದ್ದೇವೆ. ಈಗ ಹುಳಗಳು ರೈತನ ಹೊಲದಲ್ಲಿ ಆಗುತ್ತೆ, ಅದನ್ನು ಮುಟ್ಟಿಸಬೇಕು ಅಂತಂದ್ರೆ ಒಂದು ಈಶಾಪ್ ಅಂತ ಒಂದು ಬಂದಿದೆ. ಅದೇ ರೀತಿ ಪ್ರತಿ ದಿವಸ ಆಗುವ ಬೆಳೆ ವೈಪರೀತ್ಯ ಮತ್ತು ಹವಾಮಾನ ವೈಪರೀತ್ಯ ಅದನ್ನು ನಾವು ಮೊಬೈಲ್ ಮುಖಾಂತರ ಮೆಸೇಜ್ ಅನ್ನು ಪ್ರತಿ ಆಯಾ ಭಾಗದ ರೈತರಿಗೆ ನಾವು ಕಳಿಸಿಕೊಡ್ತಾ ಇದ್ದೇವೆ. ರೈತರು ಅದನ್ನೇ ಮುಂದೆ ಸದುಪಯೋಗ ಪಡ್ಕೋಬೇಕು, ಅದನ್ನು ತಿಳಿದುಕೊಂಡು ಅದಕ್ಕೆ ಸ್ಪಂದಿಸುವಂತೆ, ತಮಗೆ ತಿಳಿಲಿಲ್ಲ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಮೆಸೇಜ್ ಎಲ್ಲಿಂದ ಬಂದಿದೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಅವರಿಗೆ ಒಂದು ಫೋನ್ ಮಾಡಿದ್ರೂ ಕೇಳಿದರೆ ಏನು ಬೇಡ, ನಾವು ಅವರಿಗೆ ಒಂದು ಮಿಸ್ ಕಾಲ್ ಕೊಟ್ಟರು ಕೂಡ ಅವರು ಒಳ್ಳೆ ಉತ್ತರ ಕೊಡುವಂತ ಪರಿಸ್ಥಿತಿ ಇವತ್ತು ನಾವು ಮಾಡಿದ್ದೇವೆ. ಈಗ ನಮಗೆ ಈಗ ICT ಅಂತ ಬಂದಿದೆಯಲ್ಲ, ICT ಇವತ್ತು ಅಲ್ಲೇ ಕುಂತ ರೈತ ತನ್ನ ಒಂದು ಜಾಗದಲ್ಲೇ ಮಾಹಿತಿ ಪಡ್ಕೋಬಹುದು. ಆ ಸೌಲಭ್ಯ ಇನ್ನು ನಾವು ಸ್ವಲ್ಪ ವಿಸ್ತಾರ ಮಾಡಬೇಕಾಗಿದೆ. ಯಾಕಂದ್ರೆ ಹಳ್ಳಿ ಹಳ್ಳಿಯಲ್ಲಿ ಸಂಘಟನೆ ಮಾಡಿದ್ರೆ ಮಾತ್ರ ಸಾಧ್ಯತೆ ಇದೆ. ಯಾಕಂದ್ರೆ ಆ ಭಾಗದಲ್ಲಿ ಒಂದು ಕಂಪ್ಯೂಟರ್ ಕೊಡಬಹುದು ಅಥವಾ ಮಾಹಿತಿ ಕೇಂದ್ರ ಅಂತ ಏನೋ ಕೊಡಬಹುದು. ಅದ್ರ ಸದುಪಯೋಗ ಮಾಡಿಕೊಳ್ಳೋದು ಬಹಳಷ್ಟು, ಯಾಕಂದ್ರೆ ನಮ್ಮಲ್ಲಿ ಅಷ್ಟು ಆಸಕ್ತಿ ತೋರಿಲ್ಲ. ಹಾಗಾಗಿ ಅದನ್ನು ಕೂಡ ನಾವು ಸುಧಾರಣೆ ಮಾಡೋಣ ಅಂತ ಈ ಒಂದು ಯೋಚನೆ ಮಾಡ್ಕೊಂಡಿದ್ದೇವೆ. ಯಾಕಂದ್ರೆ ಈಗ ನಮ್ಮಲ್ಲಿ ಕಿಯೋಸ್ಕ್ ಅಂತ ಬಂದಿದೆ, ಆದ್ರೆ ದಿವಸದಿಂದ ದಿವಸ ಮಾಹಿತಿ ಅಪ್ಡೇಟ್ ಆಗಬೇಕು, ಅದರಲ್ಲಿ ಬದಲಾವಣೆ ಯಾವ ತರ ತರಬೇಕು ಅನ್ನೋದು ಪ್ರತಿ ದಿವಸನೂ ಚೇಂಜ್ ಆಗುವಂತ ಒಂದು ಕಾರ್ಯಕ್ರಮ ಇವತ್ತು ನಾವೆಲ್ಲ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಾಕೊಳ್ತಾ ಇದ್ದೇವೆ. ನಮ್ದು ನಿಂತ ನೀರಾಗಬಾರದು, ನಿರಂತರ ಹರಿಯುವಂತ ನೀರಾಗಬೇಕು. ಅರಿದದ್ದು ಸ್ವಚ್ಛ ಮಾಡಿ ರೈತರ ಮನಸ್ಸಿಗೆ ಮುಟ್ಟಿ ರೈತರ ಒಂದು ಪ್ರಜ್ವಲ ಮತ್ತು ಉಜ್ವಲ ಭವಿಷ್ಯಕ್ಕೆ ನಾಂದಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಈಗ ತಾವು ಕಿಯೋಸ್ಕ್ ಅಂತಂದ್ರಲ್ಲ, ಮಾಹಿತಿ ಯಂತ್ರಗಳು ನಮ್ಮ ರೈತ ಬಾಂಧವರಿಗೆ, ಹೌದು, ಈ ಬಹುತೇಕ ಎಲ್ಲಾ ಸಂಸ್ಥೆಗಳಲ್ಲಿ ಕೂಡ ಇವತ್ತಿನ ದಿವಸ ಕಿಯೋಸ್ಕ್ಗಳು ಅದಾವ, ಹೌದು, ಅದರ ಮಾಹಿತಿಯನ್ನ ರೈತರು ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಮಗನ. ಈಗ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅದನ್ನ ಪಡ್ಕೊಳ್ತಾ ಇದ್ದಾರೆ ರೈತರು, ಬೇರೆ ಬೇರೆ ಭಾಗದಲ್ಲಿ ಇರುವಂತಹ ಒಂದು ಸಂಸ್ಥೆಗಳಲ್ಲಿ ಕಿಯೋಸ್ಕ್ಗಳನ್ನು ಬಳಸಿಕೊಳ್ತಾ ಇದ್ದಾರೆ. ಅದರಲ್ಲಿ ತಾಂತ್ರಿಕ ದೋಷ ಏನಂತಂದ್ರೆ ಅದು ಒಂದ್ ಸ್ವಲ್ಪ ಏನಾದರೂ ಕೆಟ್ಟು ರಿಪೇರಿಗೆ ಬಂತು ಅಂದ್ರೆ ಅದನ್ನ ನಿಭಾಯಿಸಲು ಸ್ವಲ್ಪ ಸಮಯ ಬೇಕಾಗುತ್ತೆ. ಅಲ್ಲಿಂದ ನಾವು ಇನ್ನು ಎಕ್ಸ್ಪರ್ಟ್ಸ್ ಅನ್ನು ಅದರಲ್ಲಿ ನಾವು ತೊಡಗಿಸಬೇಕಾಗಿದೆ. ಎಷ್ಟು ಮಾಹಿತಿ ಬೇಕು ಅಷ್ಟನ್ನೇ ಹೆಚ್ಚು ಕಟ್ಟಾಗಿ ಕೊಡಬೇಕಾಗಿದೆ. ಕಿಯೋಸ್ಕ್ ಅಂದ್ರೆ ಒಂದು ನಮ್ಮ ಹೋಲ್ ಪ್ಯಾಕೇಜ್ ಇದ್ದಂಗ, ಆ ಹೋಲ್ ಪ್ಯಾಕೇಜ್ ನಲ್ಲಿ ರೈತ ಹುಡುಕಾಡಬೇಕಂದ್ರೆ ಇನ್ನೂ ಅವ್ರಿಗೆ ಒಂದ್ ಸ್ವಲ್ಪ ಸಂದಿಗ್ಧ ಆಗುತ್ತೆ. ಅದನ್ನ ನಾವು ಇನ್ನಷ್ಟು ಬೈಫರ್ಕೇಟ್ ಮಾಡಬೇಕಾಗುತ್ತೆ. ಚಿತ್ರಗಳು ಒಂದ್ ಸ್ವಲ್ಪ ಹೆಚ್ಚಿಗಿದ್ದು ಒಂದೇ ಬೆಳೆಗೆ ಒಂದೊಂದೇ ಆಕಾರದಲ್ಲಿ ಕೊಡಬೇಕಾಗಿದೆ. ಅದನ್ನ ಇನ್ನೊಂದ್ ಸ್ವಲ್ಪ ನಾವು ವಿಶ್ಲೇಷಣೆ ಮಾಡಿ ನಮ್ಮ ತಜ್ಞರ ಜೊತೆ ವಿಚಾರ ಮಾಡಿ ಸರಳ ಭಾಷೆಯಲ್ಲಿ ಬೇಕಾದಷ್ಟೇ ಮಾಹಿತಿಯನ್ನು ಕೊಟ್ಟರೆ ಅದು ಉತ್ತಮ ಆಗುತ್ತೆ. ಅದರ ಬಗ್ಗೆ ನಾವು ಇನ್ನೂ ಅದನ್ನು ನೋಡಬೇಕು. ಯಾಕಂದ್ರೆ ಎಷ್ಟು ಕೆಎಸ್ಗಳು ಕೆಲಸ ಮಾಡ್ತಾ ಇದ್ದಾವೆ, ಎಲ್ಲಾ ಕಡೆ ಬಂದಿದ್ದಾವೆ, ಜಂಟಿ ನಿರ್ದೇಶಕರ ಆಫೀಸ್ನಲ್ಲಿ ಇದ್ದಾವೆ. ಅದರ ಸದ್ಬಳಕೆ ಆದರೆ ಬಹಳಷ್ಟು ಉತ್ತಮನೇ ಇದೆ. ಅದನ್ನೆಲ್ಲರೂ ಆಸಕ್ತಿ ವಹಿಸಿ ಅದನ್ನು ಮಾಡಿದರೆ ನಿಜಕ್ಕೂ ರೈತರಿಗೆ ಮುಟ್ಟುತ್ತೆ. ಇದು ಒಂದು ನನ್ನ ಒಂದು ಸಂದೇಶ. ಡಾಕ್ಟರ್ ಮೇಟಿ ಅವರೇ, ಈಗ ನಮ್ಮ ರೈತ ಬಾಂಧವರಿಗೆ ಏನು ಮುಖ್ಯವಾಗಿ ಬೇಕಾದ್ದು ಅಂತಂದ್ರೆ ಇನ್ಪುಟ್ಸ್, ಪರಿಕರಗಳು, ಸಾಮಗ್ರಿಗಳು ಬೇಕಾಗ್ತವೆ. ಬೀಜ ಇರಬಹುದು ಅಥವಾ ಬೀಜೋಪಚಾರಕ್ಕೆ ಬೇಕಾದಂತಹ ಅಣುಜೀವಿ ಗೊಬ್ಬರಗಳಿರಬಹುದು ಅಥವಾ ರಸಗೊಬ್ಬರಗಳಿರಬಹುದು, ವಿಶೇಷವಾದಂತಹ ತಯಾರು ಮಾಡಿದಂತಹ ಒಂದು ಮಿಶ್ರಣಗಳಿರಬಹುದು. ಇಂತಹ ಮಿಶ್ರಣಗಳು ಒಂದೇ ಸ್ಥಳದೊಳಗೆ ಸಿಗುವಂತಹ ಒಂದು ವ್ಯವಸ್ಥೆ ನಮ್ಮ ರೈತ ಬಾಂಧವರಿಗೆ ಮಾಡುವುದಕ್ಕೆ ಸಾಧ್ಯ ಅದನ್ನ ಹೆಂಗ? ಈಗ ನಾವು ಈಗಾಗಲೇ ಮಾತಾಡಿದ್ವಿ ಅಂದ್ರೆ ಸೂಕ್ಷ್ಮ ಜೀವಶಾಸ್ತ್ರದ ಅಧ್ಯಾಪಕರ ಜೊತೆ ಮಾತಾಡಿದ್ದೇವೆ ನಾವು ಈಗಾಗಲೇ. ಈಗೇನಂದ್ರೆ ತಿಪ್ಪೆ ಗೊಬ್ಬರವನ್ನು ಇನ್ನಿಷ್ಟು ಪೌಷ್ಟಿಕವಾಗಿ ಅದು ರೈತರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಅದಕ್ಕೆ ಬೇಕಾದಂತ ಉಪಚಾರಗಳು ನಮ್ಮಲ್ಲಿ ಸಿಗ್ತಾ ಇದಾವೆ. ಅದನ್ನು ಬೇಕಾದಂದ್ರೆ ನಮ್ಮ ಗುಲ್ಬರ್ಗಾ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಫೋನ್ ಮಾಡಿ ಕೇಳಿದ್ರೆ ಅದರಿಂದ ಪ್ರತಿ ರೈತರು ತಾವು ಹಾಕುವ ತಿಪ್ಪೆ ಗೊಬ್ಬರ, ರಾಸಾಯನಿಕ ಗೊಬ್ಬರ ಬಿಟ್ಟುಬಿಟ್ರೆ ತಿಪ್ಪೆ ಗೊಬ್ಬರ ಹಾಕಿ ಹೆಂಗ್ ಲಾಭ ಪಡ್ಕೋಬೇಕು ಅನ್ನೋದು ಕೂಡ ನಮ್ಮಲ್ಲಿ ನಿದರ್ಶನ ಇದೆ. ಈಗ ಕಲ್ಚರ್ ಅಂತ ನಾವು ತಯಾರು ಮಾಡ್ತೀವಿ, ಈಗ ಮ್ಯಾಂಗೋ ಕಲ್ಚರು, ಬನಾನಾ ಸ್ಪೆಷಲ್ ಕಲ್ಚರು, ಆನಂತರ ಈ ಮಾವು ಬೆಳೆದು ಇಂಥವೆಲ್ಲವನ್ನು ನಾವು ಈ ಕೃಷಿ ವಿಜ್ಞಾನಗಳ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೇವೆ. ಅವುಗಳಲ್ಲಿ ಸಂಪರ್ಕ ಮಾಡಿಕೊಂಡು ಆ ರೈತರು ಪಡ್ಕೊಂಡ್ರೆ ಬಹಳಷ್ಟು ಉತ್ತಮ ಆಗ್ತದೆ. ಆಯಾ ಕೃಷಿ ವಿಜ್ಞಾನ ಹೌದು. ಈಗ ಪರಿಕರಗಳ ಬಗ್ಗೆ ನಾ ಹೇಳಬೇಕು ಅಂತಂದ್ರೆ ಈ ರವಿ ಸೀಸನ್ ಗೆ ನಮ್ಮ ಆಲ್ರೆಡಿ ಕೃಷಿ ವಿಜ್ಞಾನ ಕೇಂದ್ರಗಳ ಎಲ್ಲಾ ಪರಿಕರಗಳು ಆಯಾ ಭಾಗಕ್ಕೆ ಬೇಕಾದಂತ ಮತ್ತು ತಾವು ಮಾಡಿ ತೋರಿಸುವಂತದ್ದು ನಿದರ್ಶನಗಳು ಕೂಡ ಆ ಪರಿಕರಗಳನ್ನು ಈಗಾಗಲೇ ಶೇಖರಣೆ ಮಾಡಿಟ್ಕೊಂಡಿದ್ದಾರೆ. ಈಗ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತೀವಿ ನಾವು, ಸಮಗ್ರ ಕೃಷಿ ಪದ್ಧತಿ, ಅದಕ್ಕೆ ಬೇಕಾಗುವಂತಹ ಪೂರಕ ವಸ್ತುಗಳನ್ನು ಆಗಾಗಲೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ರೆಡಿ ಇಟ್ಕೊಂಡಿದ್ದಾರೆ. ಆಯಾ ಭಾಗದಲ್ಲಿ ತಮಗೆ ಮತ್ತು ರೈತರಿಗೆ ಹೊಂದಾಣಿಕೆ ಆಗುವಂತಹ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಲು ತಾವೇ ರೈತರ ಮನೆ ಬಾಗಿಲಿಗೂ ಕೊಡ್ತಾ ಇದ್ದಾರೆ. ಕೊಟ್ಟ ನಂತರ ಅವರು ಮಾಡುವ ಪರಿಣಾಮ ನಾವು ನೋಡಬೇಕಾಗತ್ತೆ. ಹಾಗಾಗಿ ಇವರು ಕೂಡ ಒಂದೊಂದು ಪ್ರಾತ್ಯಕ್ಷಿಕೆಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದ್ರೆ ಇನ್ನು ಹಲವಾರು ವಿಚಾರಗಳನ್ನು ತಿಳಿದುಕೊಂಡು ಈ ಒಂದೇ ಬೆಳೆಯ ಮೇಲೆ ನಿಂತುಕೊಳ್ಳೋದಕ್ಕಿಂತ ವಿವಿಧ ಬೆಳೆಗಳನ್ನು ಯಾವ ರೀತಿ ಬೆಳೆದು ಅದರಲ್ಲಿ ಯಾವ್ದಾದ್ರೂ ಒಂದು ಲಾಭ ಕೊಡೋದು ಗ್ಯಾರಂಟಿ ಇರುತ್ತೆ ಅಂತ ವಿಷಯ ತಿಳ್ಕೊಳ್ಳಲಿಕ್ಕೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಸದಾ ಸಿದ್ಧ ಇದೆ. ಹಾಗಾಗಿ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತರು ಈಗ ಮುಂದೆ ಯಾಕಂದ್ರೆ ಇಂದಿನ ಒಂದು ಬೆಳೆಯ ಒಂದು ಸ್ವಲ್ಪ ತೊಂದರೆಗೀಡಾಗಿದೆ. ಈಗಾದರೂ ಕೂಡ ರೈತರು ಸ್ವಲ್ಪ ಎಚ್ಚೆತ್ತುಕೊಂಡು ನಮ್ಮ ಕೃಷಿ ವಿಜ್ಞಾನಕ್ಕೆ ಬಂದು ನಮ್ಮ ಒಂದು ಸೇವೆಯನ್ನು ಪಡ್ಕೋಬೇಕು. ಪಡ್ಕೊಂಡು ನಂತರ ಅದನ್ನೇ ಉಪಯೋಗ ಮಾಡ್ಕೋಬೇಕು. ಬರೀ ಪಡ್ಕೊಂಡು ಹೋಗೋದ್ರಿಂದ ನಮಗೆ ಉಪಯೋಗ ಇಲ್ಲ, ಅದರಿಂದ ಲಾಭ ಪಡ್ಕೊಳ್ಳೋದಿದ್ರೆ ನಮಗೆ ಉಪಯೋಗ ಇದೆ. ನಾವು ಮಾಡಿದಕ್ಕೂ ಒಂದು ಮನಸ್ಸು ಒಳ್ಳೆಯ ಒಂದು ರೈತರಿಗೆ ಸೇವೆ ಮಾಡಿದೀವಿ ಅನ್ನೋ ಒಂದು ಭಾವನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಒಳ್ಳೇದು ಡಾಕ್ಟರ್ ಎಸ್ ಕೆ ಮೇಟಿ ಅವರೇ. ನಮ್ಮ ರೈತ ಬಾಂಧವರಿಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ಇನ್ನ ಮುಂಬರುವ ದಿನಗಳಲ್ಲಿ ಏನೇನು ಸೌಲಭ್ಯಗಳು ಸಿಗಬಹುದಾಗ್ಯದ ಮತ್ತೆ ಏನು ಯೋಜನೆಗಳು ಅವರನ್ನ ಮುಟ್ಟುವುದಕ್ಕ ಪ್ರಯತ್ನ ಮಾಡ್ತಾ ಇದ್ದಾವ, ಮತ್ತ ನಮ್ಮ ರೈತರು ಯಾವುದೇ ಸಂದರ್ಭದೊಳಗೂ ಕೂಡ ಯಾವುದೇ ನಿರಾಶೆ ಆಗಲಾರದಂಗ ಯಾವ ರೀತಿ ತಮ್ಮ ಸಮಸ್ಯೆಗಳನ್ನ ವಿಶ್ವವಿದ್ಯಾಲಯದ ಜೊತೆಗೆ ಅವರ ವಿಜ್ಞಾನಿಗಳ ಜೊತೆಗೆ ಹಂಚಿಕೊಂಡು ಸಮಾಧಾನ ಪಡ್ಕೊಳ್ಬಹುದು ಮತ್ತು ಹೊಸ ಸೌಲಭ್ಯಗಳನ್ನ ಯಾವ ರೀತಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸಿದ್ರಿ. ಈ ಎಲ್ಲ ಸೌಲಭ್ಯಗಳದಾವ, ಸವಲತ್ತುಗಳದಾವ, ಅವುಗಳನ್ನ ನಮ್ಮ ರೈತರು ಮತ್ತು ವಿದ್ಯಾರ್ಥಿಗಳು ಪಡ್ಕೊಂಡು ಇನ್ನೂ ಹೆಚ್ಚಿನ ಒಂದು ಸಮೃದ್ಧಿಯನ್ನ ಕಾಣಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಯೋಜನೆಗಳು, ಇನ್ನೂ ಹೆಚ್ಚಿನ ಪ್ರಗತಿ ನಮ್ಮ ರೈತರು ಸಾಧಿಸಬಹುದು, ಕೃಷಿ ವಿಶ್ವವಿದ್ಯಾಲಯ ಕೂಡ ಸಾಧಿಸಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀವಿ. ಮತ್ತೆ ಇಲ್ಲಿ ತನಕ ನಮ್ಮ ರೈತರ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತಜ್ಞವಾಣಿಯಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಚಟುವಟಿಕೆ ಕುರಿತು ಡಾ ಎಸ್ ಕೆ ಮೇಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಮಡಿವಾಳಯ್ಯ ಕೊರಳ್ಳಿ ಹಾಗೂ ಸಂಗಡಿಯರಿಂದ ತತ್ವಪದ. ಶಿವ ಶಿವ ಶಿವನುವಲ್ಲಿ ನೀ ಶಿವ ಶಿವ ಶಿವ ಶಿವನುವಲ್ಲಿ ನೀ ಗುರುವಿನ ಪಾದವ ಹಿಡಿವಲ್ಲಿ ನೀ ಗುರುವಿನ ಪಾದವ ಹಿಡಿವಲ್ಲಿ ನೀ ಹೇಳಿದ ಮಾತೊಂದು ಕೇಳುವಲ್ಲಿ ನೀ ಹೇಳಿದ ಮಾತೊಂದು ಕೇಳುವಲ್ಲಿ ನಿನ್ನ ಹೀನಗುಣದ ಬುದ್ಧಿ ಬಿಡುವಲ್ಲಿ ತಂಗಿ ಹೀನಗುಣದ ಬುದ್ಧಿ ಬಿಡುವಲ್ಲಿ ರೊಕ್ಕವ ಗಳಿಸಿದೆ ಬೆಳ್ಳ ಬೆಳತನ ಮಾಡಿದಿ ಲೆಕ್ಕ ಕಳ್ಳ ಬಂದು ಕೊಳ್ಳಿ ತಗೊಂಡು ಕಳ್ಳ ಮನಿ ಹೊಕ್ಕ ನೀನರಳಾಡದು ಕಂಡು ಶಿವನಕ್ಕ ನೀನರಳಾಡದು ಕಂಡು ಶಿವನಕ್ಕ ಶಿವನಕ್ಕ ಶಿವ ಶಿವ ಶಿವ ಶಿವ ಅನುವಲ್ಲಿ ನೀ ಗುರುವಿನ ಪಾದವ ಹಿಡಿವಲ್ಲಿ ನೀ ಗುರುವಿನ ಪಾದವ ಹಿಡಿವಲ್ಲಿ ಜಂಗಮಯೋಗಿಗೆ ಹಸ್ತು ಬಂದ ಜಂಗಮಯೋಗಿಗೆ ಪುಸ್ತಿಕಾಳಗ ಮಾಡಿದಿಕ್ಕಾಗಿ ಪುಸ್ತಿಕಾಳಗ ಮಾಡಿದಿಕ್ಕಾಗಿ ಮುಂದಿನ ಮನಿಗೋಗೆಂದು ಸಾರಿ ಮುಂದಿನ ಮನಿಗೋಗೆಂದು ಸಾರಿ ನಿನಗ ಪುಣ್ಯ ಹ್ಯಾಂಗ ದೊರೆದಿತ್ತು ಎಲೆ ಗೂಗಿ ನಿನಗ ಪುಣ್ಯ ಹ್ಯಾಂಗ ದೊರೆದಿತ್ತು ಎಲೆ ಗೂಗಿ ಶಿವ ಶಿವ ಶಿವ ಶಿವ ಅನುವಲ್ಲಿ ನೀ ಶಿವ ಶಿವ ಶಿವ ಶಿವ ಅನುವಲ್ಲಿ ನೀ ಗುರುವಿನ ಪಾದವ ಹಿಡಿವಲ್ಲಿ ನೀ ಗುರುವಿನ ಪಾದವ ಹಿಡಿವಲ್ಲಿ ನೀ ಮಾಡಿದಿ ಲೆಕ್ಕ ಗುರುಮಹಾಂತನ ಗುರುಮಹಾಂತನ ಪಾದವ ಗುರುಮಹಾಂತನ ಪಾದವ ಹಿಡಿಗಟ್ಟಿ ಹಿಡಿಗಟ್ಟಿ ಶಿವ ಶಿವ ಶಿವ ಶಿವ ಅನುವಲ್ಲಿ ನೀ ಶಿವ ಶಿವ ಶಿವ ಶಿವ ಅನುವಲ್ಲಿ ನೀ ಗುರುವಿನ ಪಾದವ ಹಿಡಿವಲ್ಲಿ ನೀ ಗುರುವಿನ ಪಾದವ ಗುರುವಿನ ಪಾದವ ಹಿಡಿವಲ್ಲಿ ಇದುವರೆಗೆ ಮಡಿವಾಳಯ್ಯ ಕೊರಳ್ಳಿ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳಿದಿರಿ. ಈಗ ಬೀರೇಂದ್ರ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳಿರಿ. ಮರತಿರಬೇಡ ಗುರುವಿನ ಮಾಡೋ ನೀ ಶಿವ ಧ್ಯಾನ ನೇಮದಿ ಮಾಡೋ ನೀ ಗುರು ಭಜನ ಮರುಳೇ ಮರತಿರಬೇಡ ಗುರುವಿನ ಮಾಡೋ ನೀ ಶಿವ ಧ್ಯಾನ ನೇಮದಿ ಮಾಡೋ ನೀ ಗುರು ಭಜನ ಮಾಡೋ ಕೀರ್ತಿ ಅಳಿವದು ಖಾಯ ಉಳಿವದು ಕೀರ್ತಿ ಸಿಡಿದು ನೋಡಲು ರೀತಿ ಬಿಡುವ ವಿಚಾರ ಮಾಡೋ ವಿಚಾರ ಬಿಡುವ ವಿಚಾರ ಮಾಡೋ ವಿಚಾರ ಸ್ಥಿರವಲ್ಲ ಈ ಸಂಸಾರ ಮಾಡೋ ಶ್ರೀ ಶಿವ ಜ್ಞಾನೇ ಮರಿ ಮಾಡೋ ನೀ ಗುರು ಭಜನ ಶಿವ ನಾಮವ ಸ್ಮರಿಸೋ ದೃಢಭಕ್ತಿಯ ನಿಲ್ಲಿಸೋ ದೃಢಭಕ್ತಿಯ ನಿಲ್ಲಿಸೋ ಶಿಶುನಾಳದೀಶನ ಈಶ ಬಸವೇಶನ ಶಿಶುನಾಳದೀಶನ ಈಶ ಬಸವೇಶನ ಈಶ ಬಸವೇಶನ ಪದಕ ಹೊಂದಿ ಮಾಡೋ ನೀ ಶಿವ ಜ್ಞಾನೇ ಮರಿ ಮಾಡೋ ನೀ ಗುರು ಭಜನ ಮರುಳೇ ಮರತಿರಬೇಡ ಗುರವಿನ ಮಾಡೋ ನೀ ಶಿವ ಜ್ಞಾನೇ ಮರಿ ಮಾಡೋ ನೀ ಗುರು ಭಜನ ಮಾಡೋ ನೀ ಗುರು ಭಜನ ಇದುವರೆಗೆ ಬೀರೇಂದ್ರ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳಿದಿರಿ. ಈಗ ಕೃಷಿ ಹಾಡು. ಮೊದಲಿಗೆ ಮಾಗಿ ಉಡುಮೆಯನ್ನು ಮಾಡಬೇಕು, ಬಿಸಿಲಿಗೆ ಕೀಟಕೋಶ ಹರಡಬೇಕು, ಬರೇ ತೊಗರಿ ಬೆಳೆಯುವುದನ್ನು ಬಿಡಬೇಕು, ಬ್ಯಾರೆ ಬ್ಯಾರೆ ಬೆಳೆಗಳನ್ನು ಬಿತ್ತಬೇಕು, ಹೆಲಿಯೋತಿಸ್ ಹೆಡಮುಡುಗಿ ಹೀಗೆ ಬೇಕಂದ ಇದೇ ಸರಿದಿ ಇದೇ ಖರೀದಿ ಇದೇ ಸರಿದಿ ಇದೇ ಖರೀದಿ ರೈತರೆಲ್ಲ ಒಂದೇ ಸನಕ್ಕೆ ಬಿತ್ತುದ ಕಲಿಬೇಕು, ಬಿತ್ತುವಾಗ ಜೋಳ ಕುಂಡಿ ಕೂಡಿಸಬೇಕು, ರೈತರೆಲ್ಲ ಒಂದೇ ಸನಕ್ಕೆ ಬಿತ್ತುದ ಕಲಿಬೇಕು, ಬಿತ್ತುವಾಗ ಜೋಳ ಕುಂಡಿ ಕೂಡಿಸಬೇಕು, ಕವಲು ಕೋಲು ನೆಟ್ಟ ಹಕ್ಕಿ ಕರೆಯಲಬೇಕು, ಕವಲು ಕೋಲು ನೆಟ್ಟು ಹಕ್ಕಿ ಕರೆಯಲಬೇಕು, ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲಬೇಕು, ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲಬೇಕು, ಎಲಿಯೋ ಕಿಸ್ಕ ಹೆಡೆ ಮುರುಗಿ ಬಿಗಿಬೇಕಂದ ಇದೇ ಸರಿದಿ ಇದೇ ಖರೀದಿ ಇದೇ ಸರಿದಿ ಇದೇ ಖರೀದಿ ಇದುವರೆಗೆ ಕೃಷಿ ಹಾಡು ಕೇಳಿದಿರಿ. ಈಗ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ. ತಜ್ಞವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ಒಬ್ರು ವಿಶೇಷ ಅತಿಥಿಗಳಿದ್ದಾರೆ. ಅವರು ಡಾಕ್ಟರ್ ಎಸ್ ಕೆ ಮೇಟಿ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಈ